ಹಲೋ, ಆಕಾಶವಾಣಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಸಹಕಾರ ಸುಧಾರಣಿ ಟಿ ರಾಜಲಕ್ಷ್ಮಿ ರಾಜೇವ್. ಹಲೋ ಆಕಾಶವಾಣಿನಾ. ತಾಂತ್ರಿಕ ನೆರವು ಆಶುತೋಷ್ ಝಾ ಹಾಗೂ ಗೋವಿಂದ ರಾಜು. ಸಮಸ್ಯೆ ಇದೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ಮಡಿಕೇರಿ, ಕೊಡಗು ಜಿಲ್ಲೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಬಲ್ಲಮೌಟಿ ಗ್ರಾಮತ್ರ ಮ್ಯಾದರ ಗಣೇಶ ಅಂಗ ಇಂದು ಮರಣಪಟ್ಟಿತು. 96 ಬೈತ್ರ ಮ್ಯಾದರ ಗಣೇಶ ಅಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನ ತ್ರಮಿದ ಬಲ್ಲಮೌಟಿಲು ನಡಪಂದು ಒಕ್ಕಕರ ಅರ್ಚಿಟಿತು. ಬೆಂಗಳೂರಿನಲ್ಲಿ ವಾಸ ಇದ್ದ ಅಮ್ಮೆ ಮನೆ ದಿವಂಗತ ತಿಮ್ಮಯ್ಯನವರ ಪುತ್ರ ಚಿನ್ನಪ್ಪ ಅವರು ಇಂದು ನಿಧನರಾದರು. 70 ವರ್ಷ ಪ್ರಾಯದ ಅಮ್ಮೆ ಮನೆ ಚಿನ್ನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಸುಳ್ಯ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ನವರ 68ನೇ ಮಹಾಪರಿನಿರ್ವಾಣ ದಿನದ ಮಡಿಕೇರಿನ ಗಾಂಧಿ ಭವನದಲ್ಲಿ ಆಚರಣೆ ಮಾಡಿದೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನನವು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ನವು ಭಾರತ ಸಂವಿಧಾನ ರಚನೆ ಮಾಡಿ ರಾಷ್ಟಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಳು ಅಂತ ಹೇಳಿದೆ. ಹಂಗೆ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕ ಶೇಖರ್ ನಾವು ಮಾತಾಡಿ, ಶೋಷಿತ ಸಮುದಾಯಕ್ಕೆ ಇಡೀ ಜೀವನ ತ್ಯಾಗ ಮಾಡಿದ ಅಂಬೇಡ್ಕರ್ನವರ ಬಗೆಯಲ್ಲಿ ಎಲ್ಲವೂ ತಿಳಿಯುವಂಗೆ ಹಾಕು ಅಂತ ಹೇಳಿದೆ. ಕಾರ್ಯಕ್ರಮದಲ್ಲಿ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು. ಇದೇ ತಿಂಗಳ 9ನೇ ತಾರೀಕು ಸೋಮವಾರ ಹೊತ್ತಾರೆ 10:30 ಗಂಟೆಗೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಭತ್ತದ ಬೆಳೆಯ ಕ್ಷೇತ್ರೋತ್ಸವ ಮತ್ತು ವಿಶ್ವ ಮಣ್ಣು ದಿನಾಚರಣೆ ನಡೆಯಕ್ಕಿದ್ದು, ಕ್ಷೇತ್ರೋತ್ಸವದಲ್ಲಿ ಮಣ್ಣಿನ ಸಾರ ಸಂರಕ್ಷಣೆ, ಕಾಫಿ ತೋಟಲ್ಲಿ ಹಣ್ಣು ಮತ್ತು ಮೊದ್ದಿನ ಗಿಡಗಳನ್ನ ಬೆಳೆಸೋದು, ಆಧುನಿಕ ಸಮಗ್ರ ಕೃಷಿ ಪದ್ಧತಿ, ಬಿದಿರು ಬೇಸಾಯ, ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಜೈನ್ ಕೃಷಿ, ಕಾಡು ಹಣ್ಣುಗಳ ಮೌಲ್ಯವರ್ಧನೆ, ಸುಧಾರಣೆ ಮಾಡಿದ ಭತ್ತದ ತಳಿಗ, ಜಿಲ್ಲೆನ ಕಾಡು ಹಣ್ಣಿನ ಮರಗ, ಬೀಜ ಗೊಬ್ಬರ ಯಂತ್ರೋಪಕರಣಗಳ ಪ್ರದರ್ಶನ ಸೇರಿದಂಗೆ ರೈತರು ಮತ್ತು ವಿಜ್ಞಾನಿಗಳ ವಿಚಾರ ವಿನಿಮಯ, ಅಭಿಪ್ರಾಯ ತಿಳಿಸುವುದು ಎಲ್ಲ ಈ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಲಿ ಮಡಿಕೇರಿನ ಸಂತ ಮೈಕಲರ ಶಾಲೆಯಲ್ಲಿ ಇಂದು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪೈಪೋಟಿ ನಡೆದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಸಿ ರಂಗದಾಮಪ್ಪನವು ವಿದ್ಯಾರ್ಥಿಗ ಓದುವುದರೊಟ್ಟಿಗೆ ಹಾಡು, ಡ್ಯಾನ್ಸ್, ನಾಟಕ ಹಿಂಗೆ ಬೇರೆ ಬೇರೆ ಕಲೆಗಳನ್ನ ಕಲಿಯುವುದರೊಟ್ಟಿಗೆ ಹೊಸತನದ ಪ್ರತಿಭೆ ಬೆಳೆಸಿಕೊಳ್ಳಕು, ಓದುವುದರೊಟ್ಟಿಗೆ ಬೇರೆ ಬೇರೆ ಚಟುವಟಿಕೆಗ ಇದ್ದರೆ ಬದುಕಲಿ ಖುಷಿ ಇದ್ದದೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಸೇರಿದಂಗೆ ಶಿಕ್ಷಣ ಇಲಾಖೆನ ಅಧಿಕಾರಿಗ, ಜಿಲ್ಲೆನ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗ ಇದ್ದು. ಮಡಿಕೇರಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಇರುವ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ದ ಸ್ಮಾರಕದ ಆವರಣದಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆಯಕ್ಕಿದ್ದು ಮುಖ್ಯ ನೆಂಟರಾಗಿ ಗ್ರೂಪ್ ಕ್ಯಾಪ್ಟನ್ ಬಿಎನ್ ಮನು ಭೀಮಯ್ಯನವು ಸ್ಮಾರಕಕ್ಕೆ ಪುಷ್ಪ ನಮನ ಮಾಡಿ ಗೌರವ ಕೊಟ್ಟವೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆನ ಮಾಜಿ ಯೋಧರು ಕುಟುಂಬದವು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕುಂತ ಜಿಲ್ಲೆನ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಸಭಾಬಾಡಿಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ನಡೆಯಕ್ಕಿದ್ದು ಬಾಲನ್ಯಾಯ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆ ಮತ್ತು ದತ್ತು ಅಧಿನಿಯಮಗಳ ಬಗ್ಗೆಲಿ ಸಂಪನ್ಮೂಲ ವ್ಯಕ್ತಿಗ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಿಕ್ಕಿದ್ದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ನವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವೆ. ಸೋಮವಾರಪೇಟೆ ಉಪವಿಭಾಗದ ದೊಡ್ಡಮಳ್ತೆ ಫೀಡರ್ಲಿ ಕಾರ್ಯನಿರ್ವಹಣೆ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 8:55 ಗಂಟೆ ಮುಟ್ಟ ದೊಡ್ಡಮಳ್ತೆ, ಹಣಕೋಡು, ಗೆಜ್ಜೆ ಹಣಕೋಡು, ಚಿಕ್ಕತೊಳೂರು, ಕಾಡುಮನೆ, ಕೂಗೇಕೋಡಿ, ಕಾರಡಿಕಟ್ಟೆ ಸೇರಿದಂತೆ ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಡ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಶ್ರೀ ಸುಬ್ರಾಯ ತಿರಿಕೆ ಸೂರ್ಲಬಿನಾಡ್. ಇಲ್ಲಿ ಇದೇ ನಾಳಕ್ಕೆ ಏಳಂಗ್ ಚೆನಿಯಾಚೆ ಕಾಲೋದ್ರಿನಕ್ಕೆ ಷಷ್ಠಿ ಪೂಜೆ ಕೈಪದುಂಡು. ಏಳಂಗ್ ಪೊಲಕ 7 ಗಂಟೆಜ ದೇವನಲ್ಲಿ ಪೂಜೆ ನಡಪ. ಮಜ್ಜನ ಫಲಾರ ಪ್ರಸಾದ ಇಪ್ಪ. ನಾಡ್ರ ಭಕ್ತ ಮಜನ ಏರ ಸಂಖ್ಯೆ ಬಂದಿತ್ತು. ಶ್ರೀ ಸುಬ್ರಾಯ ದೇವಡ ಆರಪಡನವನೊಂದು ನಾಡ್ರ ತಕ್ಕಮುಕ್ಕಾತಿಯ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸೂರ್ಲಬಿನಾಡ್ಕರ ಕಟ್ಟಡಿತು. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವ ದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ತಾವಳಗೇರಿ ಅಂದಂಗಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನತ್ಲ ಇದೇ ಏಳಾಂಗ ಚೆನಿಯಾಚೆ ಷಷ್ಠಿ ಪಿಂಜ ಎಟ್ಟಾಂಗ ನಾರಾಚೆ ದೇವಕುಳಿಪ ನಮ್ಮೆ ನಡಪ. ದಂಡ ದಿನ ದೇವಕ್ ಬೊಳ್ಳಿ ಪಿಂಜ ಪೊನ್ನದ ಪರಕೆ ತುಲಾಭಾರ ಮಂಡೆ ಬುಡಿ ಕೊಡ್ಪದು ಕುಡ್ಡನಕ್ಕೆ ಫಲತರ ವಿಶೇಷ ಪೂಜೆ ಪಿಂಜ ಅನ್ನದಾನ ಇಪ್ಪ. ಭಕ್ತಂಗೆಲ್ಲರೂ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ದೇವಸ್ಥಾನದ ತಕ್ಕಮುಕ್ರಿಯ ಅಧ್ಯಕ್ಷ ಪಿಂಜ ಸಮಿತಿ ಸದಸ್ಯಂಗ ಕಟ್ಟಂಡಿತ. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್ ವಿರಾಜಪೇಟೆ. ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಇದೇ 6ರಂದು ಶುಕ್ರವಾರ ಪುನರಾರಂಭಗೊಳ್ಳುತ್ತಿದೆ ಸಮುದ್ರ ರೆಸ್ಟೋರೆಂಟ್. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಲ್ಲುಳ್ಳ ಕುಂಜಿರಾಗಿರೀಶ್ ಭೀಮಯ್ಯ. ವಿದ್ಯಾರ್ಥಿಯ ಶಿಕ್ಷಣಕ್ಕೆ ಆದ್ಯತೆ ಒತ್ತು ಕೊಡ್ತಿತ್ತು. ಕೂಟಕ್ಕೆ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ ಇಂದನೆ ಬೇರೆ ಬೇರೆ ಕ್ಷೇತ್ರಕ್ಕೆ ಕೂಡಿಯಾಡಿತ್ತು. ಸೃಜನಶೀಲತೆ ಪಿಂಜ ಕ್ರಿಯಾಶೀಲತೆ ಬೆಳೆತಿಯೋಣ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಅಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇಂಗಡ ಕೂಟದ ನೆಲೆ ಮಡಿಕೇರಿ ಸೇಂಟ್ ಮೈಕಲ್ ಸ್ಕೂಲ್ ಇಂದು ನಡೆದ ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಪಿಂಜ ಕಲೋತ್ಸವ ಪೈಪೋಟಿ ಕಾರ್ಬಾರ್ಲು ಕೂಡಿಯಾಡಿತ್ತು. ಅವು ತಕ್ಕ ಬರಂದತ್ತು. ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕ ಸಿ ರಂಗದಾಮ ಪುತಕ ಬಂದಿತ್ತು. ಮಕ್ಕ ಓದರ ಕೂಡ ಬೋರೆ ಬೋರೆ ಸಂಸ್ಕೃತಿಗೊತ್ತು ಕಲೆನ ಪಡಿಚಕ ಪುದಿಯ ವಿಷಯ ಪಡಿಪಕ್ಕೆ ಸಹಾಯ ಆಪ ಅಂದ ಅಣಚಿ. ಇದನ್ನ ಉಂಡು ಎಲ್ಲರೂ ಬದುಕಲು ಸುಖ ನೆಮ್ಮದಿ ಕಟ್ಟುವಂದು ಅರಿವು ಕೊಡ್ತತ್ತು. ಸೆಂಟ್ ಮೈಕಲ್ಸ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕಗಳನ್ನು ಫಾದರ್ ಸಂಜಯ್ ಕುಮಾರ್ ತಕ್ಕ ಬಂದಿತ್ತು. ಎಲ್ಲರೂ ಪುಟ್ಟೊಕ ಉಸುರಿಪ್ಪ, ಚಾವಕ ಪೆದಯಪ್ಪ ಆನಗುಂಡು ಉಸುರು ಪಿಂಗ ಪೆದತರ ನಡುವೆ ಒಂದು ಕಟ್ಟದಾಕತನಕ್ಕೆ ಸಮಾಜದ ನಲ್ಲ ಬದುಕು ನಡೆತಕ್ಕ ಜ್ಞಾನ ಮಾಡೋಣ ಒಂದು ಅಲ್ಲತ್ತೆ. ಇದಂಗೆ ಕಲೆ, ಸಂಸ್ಕೃತಿ, ಸಂಗೀತ, ನಾಟಕ ಇಂಥ ಚಟುವಟಿಕೆಗಳ ಕೂಡಿಯಾಡಿನಕ ನಲ್ಲ ಬದುಕು ಕಟ್ಟಲು ಒಂದು ಅವಣಚಿ. ತರಾವರಿ ಪೈಪೋಟಿ ಕಾರ್ಬಾರ್ ಇಂಜಿ ಕಾರ್ಯಕ್ರಮ ಮತ್ತು ಜಿಲ್ಲೆಯ ಬೋರೆ ಬೋರೆ ಸ್ಕೂಲ್